ಪೋರ್ಚುಗೀಸರ ಮೂಲಕ ಗೋವಾದಲ್ಲಿ ಆಗಮಿಸಿತು. ತದನಂತರ ಅದನ್ನು ಗೇರು ಬೆಳೆ ಅಂತ ಹೇಳಿ ಅದಕ್ಕೊಂದು ಪ್ರಾಮುಖ್ಯತೆ ತಂದುಕೊಟ್ಟಿದ್ದೆ ಭಾರತ ದೇಶದ ಕೃಷಿಕರು ಅಂತ ಹೇಳಬೇಕು. ಮತ್ತೆ ಇದನ್ನು ಸಾಧಾರಣವಾಗಿ ಅರಣ್ಯೀಕರಣ ಮಾಡಲಿಕ್ಕೆ, ಮಣ್ಣು ಸವಕಳಿ ತಡೀಲಿಕ್ಕೆ ಬಳಸಲಾಗ್ತಾ ಇತ್ತು ಮುಂಚೆ. ತದನಂತರ ಇದರ ಒಂದು ವ್ಯಾಪಾರ ವಹಿವಾಟು ಯಾವಾಗ ಹೆಚ್ಚಾಗ್ತಾ ಹೋಯ್ತೋ ಹಾಗೆ ಇದಕ್ಕೊಂದು ತೋಟಗಾರಿಕಾ ಬೆಳೆಗೆ ಸ್ಥಾನಮಾನ ಸಿಕ್ಕಿದೆ. ಅದೇ ರೀತಿ ಇದನ್ನು ಉನ್ನತವಾದಂಥ ತಳಿಗಳು ಅದನ್ನು ಕೂಡ ಅಭಿವೃದ್ಧಿ ಪಡಿಸಿಕೊಂಡು ನಾವೀಗ ಅದರ ಬಗ್ಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಸಂಶೋಧನೆ ನಡೆಸ್ತಾ ಇದ್ದೀವಿ. ನಾವು ಇಲ್ಲಿ ನಮ್ಮ ನಿರ್ದೇಶನದಲ್ಲಿ ಸಂಶೋಧನೆ ನಡೆಸ್ತಾ ಇರತಕ್ಕಂಥ ವಿಷಯಗಳು ಅಂತ ಹೇಳಿದರೆ, ನಾವು ಬೆಳೆ ನಿರ್ವಹಣೆ, ಹೊಸ ತಳಿಗಳ ಅಭಿವೃದ್ಧಿ, ಮತ್ತು ಕೀಟ ಮತ್ತು ರೋಗ ನಿಯಂತ್ರಣ, ಹಾಗೆ ಗೇರು ಸಂಸ್ಕರಣೆ ಬಗ್ಗೆ ಕೂಡ ನಮ್ಮಲ್ಲಿ ಸಂಶೋಧನೆಗಳು ನಡೀತಾ ಇದೆ. ನಮ್ಮಲ್ಲಿ ಎರಡು ಕ್ಯಾಂಪಸ್ಗಳಿದೆ. ಒಂದು ಮುಖ್ಯ ಕ್ಯಾಂಪಸ್, ಅದು ಮೊಟ್ಟೆ ತಿಳ್ಕ ಎಂಬತಕ್ಕಂಥ ಸ್ಥಳದಲ್ಲಿದೆ. ಇನ್ನೊಂದು ಶಾಂತಿಗೋಡು ಎಂಬತಕ್ಕಂಥ ಸ್ಥಳದಲ್ಲಿದೆ. ಎರಡೂ ಕಡೆ ನಡೀತಾ ಇರತಕ್ಕಂಥ ಪ್ರಯೋಗಗಳಲ್ಲಿ ಸಾಮ್ಯತೆ ಇದೆ, ಸಾಕಷ್ಟು ಸಾಮ್ಯತೆ ಇದೆ. ಇಷ್ಟೇ ಅಲ್ಲದೆ ನಮ್ಮ ಈ ಗೇರು ನಿರ್ದೇಶನಾಲಯವು ತನ್ನದೇ ಆದಂತಹ ಒಂದು ಅಖಿಲ ಭಾರತೀಯ ಸಮನ್ವಿತ ಕಾಜು ಗೇರು ಅಭಿವೃದ್ಧಿ ಪರಿಯೋಜನೆ ಅಂತ ಹೇಳಿಕೊಂಡು AICRP ಅಂತ ಹೇಳ್ತೇವೆ. ಅದನ್ನು ಕೂಡ ನಾವೇ, ನಮ್ಮ ಈ ಸಂಸ್ಥೆಯ ಅದಕ್ಕೆ ಮುಖ್ಯ ಕೇಂದ್ರ ಸ್ಥಾನ. ಇದು ಹೇಗೆ ಅಂತ ಹೇಳಿದ್ರೆ, ಇದು ಬೇರೆ ಬೇರೆ ರಾಜ್ಯದಲ್ಲಿರತಕ್ಕಂತಹ ಕೃಷಿ ವಿಶ್ವವಿದ್ಯಾನಿಲಯಗಳ ಕೈ ಕೆಳಗೆ ಇರತಕ್ಕಂತಹ ಸಂಸ್ಥೆಗಳಲ್ಲಿ ಅಲ್ಲಿಯ ಹವಾಮಾನಕ್ಕೆ ಅನುಗುಣವಾಗಿ ಗೇರು ಕೃಷಿಗೆ ಬೇಕಾದಂತಹ ಎಲ್ಲ ಸಂಶೋಧನಾ ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಇದು ಹೇಳಬೇಕಂತ ಹೇಳಿದ್ರೆ, ಇದು ನಮ್ಮ ಗೇರು ಕೃಷಿ ಯಾವ ಯಾವ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ, ಅಲ್ಲೆಲ್ಲ ಕೂಡ ನಾವು ಈ ಸಂಸ್ಥೆಯ ಅಂಗಬ ಸಂಸ್ಥೆಗಳನ್ನು ಸ್ಥಾಪಿಸಿದ್ದೇವೆ. ಉದಾಹರಣೆಗೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂರು ಸ್ಥಳಗಳಲ್ಲಿದೆ, ಮತ್ತೆ ಕೇರಳದಲ್ಲಿ ಎರಡು ಸ್ಥಳಗಳಲ್ಲಿದೆ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಪಶ್ಚಿಮ ಬಂಗಾಳ, ಒಡಿಶಾ, ಛತ್ತೀಸ್ಗಢ ಅಲ್ಲಿ ಕೂಡ ಒಂದು ಸಂಸ್ಥೆ ಇದೆ. ಹಾಗೆ ನಮಗೆ ಈ ಪೂರ್ವೋತ್ತರ ರಾಜ್ಯಗಳಲ್ಲಿ ಕೂಡ ನಾವು ಒಂದು ಕೇಂದ್ರವನ್ನು ಹೊಂದಿದ್ದೇವೆ. ಒಟ್ಟು ನಮ್ಮಲ್ಲಿ 14 ಕೇಂದ್ರಗಳಿದ್ದಾವೆ, AICRP ಕೇಂದ್ರಗಳು. ಇದರಲ್ಲಿ ಕೂಡ ಬೇಕಾದಷ್ಟು ಅಲ್ಲಲ್ಲಿಯ ಸ್ಥಳೀಯ ಅವಶ್ಯಕತೆಗೆ ಅನುಗುಣವಾಗಿ ನಾವು ಸಂಶೋಧನೆಯನ್ನು ಕೈಗೊಳ್ಳುತ್ತಾ ಇದ್ದೇವೆ. ರವಿಪ್ರಸಾದ್ ಅವರಿಗೆ ಬಾನುಲಿಯ ಮೂಲಕ ಒಂದು ಸರಣಿ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಒಂದು ಯೋಜನೆಯನ್ನು ಹಾಕೊಂಡಿದ್ರಿ. ಅದು ವಿಶೇಷವಾಗಿ ಅಮೃತ ಸ್ವಾತಂತ್ರ್ಯದ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸರಣಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡಬೇಕು ಅನ್ನುವಂಥದ್ದು, ಇದರ ಒಂದು ಹಿನ್ನೆಲೆ ಮತ್ತು ಉದ್ದೇಶದ ಬಗ್ಗೆ? ನೀವು ಸರಿಯಾಗಿ ಹೇಳಿದ್ರು. ಏನಂತ ಹೇಳಿದ್ರೆ, ಈಗ ನಮ್ಮ ಅಮೃತ ಮಹೋತ್ಸವ, ಭಾರತ ಸ್ವಾತಂತ್ರ್ಯಕ್ಕೆ ಬಂದ ಅಮೃತ ಮಹೋತ್ಸವ ಆಚರಿಸ್ತಾ ಇರೋ ಸಂದರ್ಭದಲ್ಲಿ ಈ ಗೇರು ಕೃಷಿಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂಥದ್ದು ಬಹಳ ಅವಶ್ಯಕವಾಗಿದೆ. ಈಗ ಸದ್ಯದಲ್ಲಿ ಪರಿಸ್ಥಿತಿ ಏನಾಗ್ತಾ ಇದೆ ಅಂದರೆ, ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಭಾರತವೇ ಒಂದು ಪ್ರಪಂಚದ ಒಂದು ವಹಿವಾಟಿನಲ್ಲಿ ಒಂದು ತುಂಬಾ ಒಂದು ದೊಡ್ಡ ಪಾಲನ್ನು ಹೊಂದಿತ್ತು. ಈಗ ಸಾಧಾರಣವಾಗಿ ನಮಗೆ ಬೇರೆ ಬೇರೆ ದೇಶಗಳಿಂದ ನಮಗೆ ಪೈಪೋಟಿ ಎದುರಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ವಿಯೆಟ್ನಾಂ ದೇಶದಿಂದ ಪೈಪೋಟಿ ಎದುರಾಗ್ತಾ ಇದೆ. ಮತ್ತು ನಮಗೆ ಯಾವ ದೇಶಗಳು ನಮಗೆ ಗೇರು, ಕಚ್ಚಾ ಗೇರು ಸರಬರಾಜು ಮಾಡ್ತಾ ಇದ್ವೋ ಅಂಥ ದೇಶಗಳಲ್ಲಿ ಕೂಡ ಈಗ ಅವರಿಗೆ ಗೊತ್ತಾಗಿದೆ, ನಾವೇ ಸಂಸ್ಕರಣೆ ಮಾಡಿ ನಾವೇ ಅದನ್ನು ವ್ಯಾಪಾರ ವಹಿವಾಟಿಗೆ ತೊಡಗಿಕೊಂಡ್ರೆ ನಮಗೆ ಹೆಚ್ಚು ಲಾಭದಾಯಕ ಅಂತ ಅವರು ಕಂಡುಕೊಂಡಿದ್ದಾರೆ. ಹಾಗಾಗಿ ನಮ್ಮ ದೇಶಕ್ಕೆ ಆಮದಾಗಿರ್ತಕ್ಕಂತಹ ಕಚ್ಚಾ ಗೇರು ಬೀಜದ ಒಳಹರಿವು ತುಂಬಾ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಒಂದು ಅನಿಸಿಕೆ ಏನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲೇ ಗೇರಿನ ಒಂದು ಏನು ಅವಶ್ಯಕತೆ ಇದೆಯೋ ಅದನ್ನು ನಾವೇ ಪೂರೈಸೋದು ಒಳ್ಳೆಯದು ಅಂತ ಹೇಳಿ ಹೆಚ್ಚು ಹೆಚ್ಚು ಕೃಷಿಕರಿಗೆ ಇದರ ಬೆಳೆಯ ಬಗ್ಗೆ ಮಾಹಿತಿ ಮತ್ತು ಈ ಬೆಳೆಯಿಂದ ಆಗತಕ್ಕಂತಹ ಲಾಭ ಮತ್ತು ಅದರಿಂದ ಆಗತಕ್ಕಂತಹ ಪ್ರಯೋಜನಗಳನ್ನು ಮಂದಟ್ಟು ಮಾಡಿಕೊಡುವ ಉದ್ದೇಶದಿಂದ ಹಲವಾರು ವಿಷಯಗಳ ಬಗ್ಗೆ ನಾವು ಇವತ್ತೊಂದು ಸರಣಿ ಕಾರ್ಯಕ್ರಮ ಆಯೋಜಿಸಬೇಕು ಅಂತ ಹೇಳಿ ನಾವು ಮನಸ್ಸು ಮಾಡಿದ್ದೇವೆ. ಈ ಸರಣಿ ಕಾರ್ಯಕ್ರಮದ ಅಂಗವಾಗಿ ಬೇರೆ ಬೇರೆ ವಿಷಯಗಳು ಅಂದರೆ ತಳಿಯ ಅಭಿವೃದ್ಧಿಯಿಂದ ಮೊದಲುಗೊಂಡು ತಳಿಯ ಅಭಿವೃದ್ಧಿ, ಗೇರು ಬೇಸಾಯ ಮತ್ತು ಕೃಷಿ ಚಟುವಟಿಕೆ ಸುಧಾರಣೆ, ಕೃಷಿ ಸುಧಾರಣೆ ಮತ್ತು ಕೀಟ ಮತ್ತು ರೋಗ ನಿಯಂತ್ರಣ, ಗೇರು ಸಂಸ್ಕರಣೆ ಹಾಗೂ ಗೇರು ಕೃಷಿ ವಿಸ್ತರಣೆ ಹಾಗೂ ಕೃಷಿಕರಿಗೆ ಸಿಗ್ತಕ್ಕಂತಹ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಕೂಡ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಮಾಡಿಕೊಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ. ಅದರ ಫಲವೇ ಇದು ನಮ್ಮ ಈ ಸರಣಿ ಕಾರ್ಯಕ್ರಮ. ಕೇಳುಗರು ಮತ್ತು ರೈತರು ಇದರ ಒಂದು ಸದುಪಯೋಗವನ್ನು ಹೇಗೆ ಪಡಿಸಿಕೊಳ್ಳಬಹುದು? ನಮ್ಮ ಈ ಸರಣಿ ಕಾರ್ಯಕ್ರಮದಲ್ಲಿ ಬರತಕ್ಕಂಥ ಮಾಹಿತಿಯನ್ನು ರೈತರು ಗಮನ ಕೊಟ್ಟು ಕೇಳಿ ಅವರಲ್ಲಿರ್ತಕ್ಕಂತಹ ಸೂಕ್ತ ಭೂಮಿಯನ್ನು ಗೇರು ಕೃಷಿಗೆ ಮಾರ್ಪಾಟು ಮಾಡಿಕೊಂಡರೆ ಅಥವಾ ಬೀಳುಬಿಟ್ಟಿರತಕ್ಕಂಥ ಪ್ರದೇಶ ಆಗಲಿ ಅಥವಾ ಸಾಧಾರಣ ಅವರಿಗೆ ನಿಖರವಾಗಿ ಕೃಷಿ ಮಾಡಲಿಕ್ಕೆ ಸಮಯದ ಅಭಾವ ಇರತಕ್ಕಂಥ ಕೃಷಿಕರೇನೋ ಇದ್ದರೆ ಅಂಥವ್ರಿಗೆ ಗೇರು ಕೃಷಿಯನ್ನು ಮಾಡಬಹುದು. ಆದರೆ ನಾನು ಹೇಳುವ ಈ ಮಾತಿನ ಉದ್ದೇಶ ಯಾವುದೇ ಬರಡು ಭೂಮಿಯಲ್ಲಿ ಗೇರು ಕೃಷಿ ಮಾಡಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಉನ್ನತ ಫಲವತ್ತತೆ ಇರತಕ್ಕಂಥ ಭೂಮಿಯಲ್ಲಿ ಕೃಷಿ ಮಾಡಿದಷ್ಟು ನಮಗೆ ಅದರಿಂದ ಒಳ್ಳೆ ಆದಾಯ ಸಿಗ್ತದೆ. ಬರಡು ಭೂಮಿಯಲ್ಲಿ ಮಾಡಿ ಮತ್ತೆ ಅದು ಸರಿ ಬರೋದಿಲ್ಲ, ಗೇರಿನ ಕೃಷಿಯಲ್ಲಿ ಆದಾಯ ಇಲ್ಲ ಅಂತ ಹೇಳುವಂತ ಒಂದು ತೀರ್ಮಾನಕ್ಕೆ ನಾವು ಬರುವುದು ಬೇಡ. ಫಲವತ್ತತೆ ಇರತಕ್ಕಂಥ ಭೂಮಿಯಲ್ಲಿ ಕೂಡ ಕೃಷಿ ಮಾಡಿ ಲಾಭ ಗಳಿಸತಕ್ಕಂಥ ಸುಮಾರು ಕೃಷಿಕರು ತಮಿಳುನಾಡಾಗಲಿ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಇಂಥ ಕಡೆಯೆಲ್ಲಾನು ನಾವು ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲದ ಕಾರಣ ಬೇರೆ ರಾಜ್ಯಗಳಲ್ಲಿ ಹೇಗೆ ಇದರ ಒಂದು ಕೃಷಿ ನಡೀತಾ ಇದೆ ಮತ್ತು ಯಾವ್ಯಾವ ವಿಷಯಗಳ ಬಗ್ಗೆ ನೀವು ಗಮನವನ್ನು ಕೊಡಬಹುದು, ಕೇಂದ್ರೀಕರಿಸಬಹುದು ಅಂತ ಹೇಳುವ ಒಂದು ಉದ್ದೇಶದಿಂದ ನಾನು ಮತ್ತು ನನ್ನ ಸಹೋದ್ಯೋಗಿಗಳೆಲ್ಲರೂ ಈ ಸರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ರೈತರು ಕೂಡ ಇದನ್ನು ಗಮನ ಕೊಟ್ಟು ಕೇಳಿ ಇದರಲ್ಲಿ ಹೇಳ್ತಕ್ಕಂಥ ಅಂಶಗಳ ಬಗ್ಗೆ ಏನೇ ಒಂದು ಸಂದೇಹ ಇದ್ದರೆ ನಮ್ಮಲ್ಲಿ ಸಂಪರ್ಕ ಮಾಡಬಹುದು. ನೀವು ಸಂಪರ್ಕ ಮಾಡಿದ್ದಕ್ಕೆ ನಾವು ಸ್ಪಂದಿಸಲಿಕ್ಕೆ ತುಂಬ ಹರ್ಷದಾಯಕವಾಗಿ ನಾವು ಸ್ಪಂದಿಸ್ತೇವೆ ಮತ್ತು ನಿಮಗೆ ಸೂಕ್ತ ಮಾಹಿತಿಯನ್ನು ಕೊಡ್ತೇವೆ ಅಂತ ಹೇಳಿ ನಾನು ಆಶ್ವಾಸನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರಿಗೆಲ್ಲ ಮತ್ತೆ ಇನ್ನೊಮ್ಮೆ ನಾನು ನಮಸ್ಕಾರಗಳನ್ನು ಹೇಳುತ್ತಾ ಗೇರು ಕೃಷಿಗೆ ಸಂಬಂಧಪಟ್ಟಂತೆ ನೀವು ಹೆಚ್ಚಿನ ಆಸಕ್ತಿ ವಹಿಸಿ ನಮ್ಮ ದೇಶದಲ್ಲಿ ಈಗಿರ್ತಕ್ಕಂತಹ ಗೇರು ಕಚ್ಚಾ ಗೇರಿನ ಒಂದು ಏನು ಕೊರತೆ ಇದೆ ಅದನ್ನು ನೀಗಿಸಲು ಸಹಕಾರ ನೀಡ್ತಿದೆ ಅಂತಕ್ಕಂಥ ಒಂದು ನಂಬಿಕೆ ನನ್ನಲ್ಲಿದೆ. ಎಲ್ಲರಿಗೂ ನನ್ನ ಶುಭಾಶಯಗಳು, ಧನ್ಯವಾದ. ಇನ್ನು ಮುಂದೆ ಗೇರು ತಳಿಗಳು ಹಾಗೂ ಅವುಗಳ ವಿಶೇಷತೆ ಕುರಿತು ಡಿಸಿಆರ್ ಪುತ್ತೂರು ಇಲ್ಲಿಯ ಹಿರಿಯ ವಿಜ್ಞಾನಿ ಡಾಕ್ಟರ್ ಈರದಾಸಪ್ಪ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಈರದಾಸಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಗೇರು ಬೆಳೆ ಒಂದು ಪ್ರಮುಖವಾದಂತಹ ಒಂದು ವಾಣಿಜ್ಯ ಬೆಳೆ, ಇದರಲ್ಲಿಯೂ ಕೂಡ ಬೇರೆ ಬೇರೆ ಪ್ರದೇಶಕ್ಕೆ ಬೇರೆ ಬೇರೆ ಹವಾಮಾನಕ್ಕೆ ಹೊಂದಿಕೊಳ್ಳುವಂತಹ ಸಾಕಷ್ಟು ತಳಿಗಳಿವೆ ಅಂತ ಕೇಳಿದ್ವಿ. ಸಾಮಾನ್ಯವಾಗಿ ಗೇರು ಅಂದ ತಕ್ಷಣ ಉಳ್ಳಾಲದ ನೆನಪಾಗ್ತದೆ, ಉಳ್ಳಾಲ 1, 2, 3 ಅಂತ ಹೇಳ್ತೀವಿ. ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವಂತಹ ತಳಿಗಳು ಹಾಗೂ ಅವುಗಳ ಒಂದು ವೈಶಿಷ್ಟ್ಯತೆಗಳು ಏನೇನು? ಮೊದಲನೇದಾಗಿ ನಾವು ತಳಿಗಳ ಒಂದು ಪ್ರಾಮುಖ್ಯತೆ ಗೇರು ತಳಿಯಲ್ಲಿ ಬಳಸೋದು ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಸರ್. ನಾವು ತಳಿ ಅಭಿವೃದ್ಧಿ ಯಾವುದೇ ಬೆಳೆಯಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಸರ್. ಏಕೆಂದರೆ ಕೃಷಿ ನಮ್ಮ ದೇಶದ ಬೆನ್ನೆಲುಬು, ಆದರೆ ತಳಿ ಅಭಿವೃದ್ಧಿ ನಮ್ಮ ಕೃಷಿ ಬೆನ್ನೆಲುಬು. ಹಾಗಾಗಿ ಪ್ರತಿ ಬೆಳೆಯಲ್ಲಿಯೂ ತಳಿ ಅಭಿವೃದ್ಧಿ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ತಳಿ ಅಂತ ಯಾವುದಕ್ಕೆ ಕರಿತೀವಿ, ಒಂದು ತಳಿ ಅಂದರೆ ಹೇಗಿರಬೇಕು, ಅದು ಒಂದು ನಿರ್ದಿಷ್ಟ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಆ ಗುಣಗಳು ಏಕರೂಪತೆಯಾಗಿರಬೇಕು ಮತ್ತು ಭಿನ್ನತೆಯನ್ನು ತೋರುವಂತಹ ಸಸ್ಯಗಳ ಗುಂಪುಗಳು. ಮತ್ತೆ ಇನ್ನೊಂದು ರೀತಿಯ ವ್ಯಾಖ್ಯಾನ ಕೊಡಬೇಕಪ್ಪ ಅಂತಂದ್ರೆ, ಸಸ್ಯತಳಿ ಎಂದರೆ ನಾವು ಹೇಳ್ತೇವೆ, ಸಸ್ಯತಳಿ ಎಂದರೆ ಕೃಷಿ, ತೋಟಗಾರಿಕೆ ಅಥವಾ ಅರಣ್ಯ ಉದ್ದೇಶಗಳಿಗೆ ಗಮನವಾದ ಯಾವುದೇ ಲಕ್ಷಣ ಹೊಂದಿರುವ, ಉದಾಹರಣೆಗೆ ರೂಪಣಾತ್ಮಕವಾಗಿರ್ಬೋದು, ಶಾರೀರಿಕ ಲಕ್ಷಣ ಆಗಿರ್ಬೋದು, ಸಸ್ಯ ಕೋಶಗಳ ವ್ಯತ್ಯಾಸಗಳ ಲಕ್ಷಣ ಆಗಿರ್ಬೋದು, ರಾಸಾಯನಿಕ ಗುಣಗಳ ಲಕ್ಷಣಗಳಾಗಿರ್ಬೋದು, ಇವುಗಳಿಂದ ಪ್ರತ್ಯೇಕಿಸಲಾದ ಸಸ್ಯಗಳ ಒಂದು ಗುಂಪು, ಅದಕ್ಕೆ ನಾವು ಸಸ್ಯತಳಿ ಎಂದು ಕರೆಯುತ್ತೇವೆ ಸರ್. ಇವುಗಳನ್ನು ನಾವು ಲೈಂಗಿಕವಾಗಿ ವಂಶಾಭಿವೃದ್ಧಿ ಮಾಡಬಹುದು ಅಥವಾ ಅಲೈಂಗಿಕವಾಗಿ ಸಹ ವಂಶಾಭಿವೃದ್ಧಿ ಮಾಡಬಹುದು. ಗೇರುವಿನಲ್ಲಿ ಸರ್, ನಾವು ನೀವು ಹೇಳಿದಾಗೆ ಉಳ್ಳಾಲ ಸಂಶೋಧನಾ ಕೇಂದ್ರದಿಂದ ಸುಮಾರು ತಳಿಗಳು ಬಂದಿದೆ. ಅದು ಮೊದಲು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅದರಲ್ಲಿ ಒಳಪಟ್ಟಿತ್ತದು. ತದನಂತರ ಗೇರುವಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಗೇರು ಸಂಶೋಧನಾ ಕೇಂದ್ರ ಪುತ್ತೂರು ಅದನ್ನು 1986 ಪ್ರಾರಂಭಿಸಲಾಯಿತು. ಅಲ್ಲಿಂದ ಗೇರುವಿಗೆ ಒತ್ತು ಕೊಟ್ಟಿದ್ದರಿಂದ ಅಲ್ಲಿ ವಿವಿಧ ರೀತಿಯ ಸಂಶೋಧನೆಗಳು, ಎಲ್ಲಾ ರೀತಿಯ ಸಂಶೋಧನೆಗಳು, ತಳಿ ಅಭಿವೃದ್ಧಿ ಇರಬಹುದು, ಬೇಸಾಯ ಕ್ರಮಗಳು, ಕೀಟಶಾಸ್ತ್ರ ಮತ್ತು ಗೇರುವಿನ ಸಂಸ್ಕರಣೆ, ಇದೆಲ್ಲವನ್ನು ಕುರಿತಾಗಿ ನಮ್ಮ NRCC ಅಂತ ಏನು ಕರೀತೇವೆ ಅದು ನೋಡ್ಕೊಳ್ತಾ ಇದೆ. ತದನಂತರ ಅದು 2009 ನಿರ್ದೇಶನಾಲಯವಾಗಿ ಪರಿವರ್ತನೆ ಆಯಿತು. ರೈತರು ಗೇರು ಬೆಳೆಯನ್ನು ಬೆಳೆಯುವ ಮೊದಲು ತಳಿಗಳ ಆಯ್ಕೆ ಬಹಳ ಪ್ರಮುಖ, ಅವರ ಒಂದು ಅವಗುಣಕ್ಕೆ ತಕ್ಕಂತೆ ತಳಿಗಳನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಉದಾಹರಣೆಗೆ ಗೇರುವಿನಲ್ಲಿ 2 ವಿಧವಾದ ತಳಿಗಳಿವೆ. ನಾವು ಒಂದು ಆಯ್ಕೆ ತಳಿಗಳಂತೆ ಕರಿತೇವೆ, ಇನ್ನೊಂದು ಸಂಕರಣ ತಳಿಗಳಂತ ಕರಿತೇವೆ. ಆಯ್ಕೆ ತಳಿಗಳೆಂದರೆ ನಮ್ಮ ಗೇರು ತಳಿಯಲ್ಲಿ ಏನು ವಿವಿಧತೆ ಇದೆ ತಳಿಗಳ ವೈವಿಧ್ಯತೆಯಲ್ಲಿ, ಅದನ್ನು ಅದರಲ್ಲಿ ನಾವು ಒಳ್ಳೆಯದನ್ನ ಆಯ್ಕೆ ಮಾಡಿ ಅದನ್ನು ನಾವು ಅಲೈಂಗಿಕವಾಗಿ ಪುನರುತ್ಪಾದನೆ ಮಾಡುವುದೇ ಆಯ್ಕೆ ತಳಿ. ಉದಾಹರಣೆಗೆ ನಮ್ಮ NRCC ಸೆಲೆಕ್ಷನ್ 2, ಅದು ಒಂದು ಆಯ್ಕೆ ತಳಿ. ಅದೇ ರೀತಿ ನಮ್ಮ ಭಾಸ್ಕರ ಇನ್ನೊಂದಿದೆ, ಭಾಸ್ಕರ ತಳಿ, ಅದು ಸಹ ಆಯ್ಕೆ ತಳಿ. ಅದು ನಮ್ಮ ಸಸ್ಯತಳಿ ವೈವಿಧ್ಯತೆಯನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿದಂತಹ ತಳಿ. ತದನಂತರ ಸಂಕರಣ ತಳಿಗಳು, ಅವು ನಾವು ಹೈಬ್ರಿಡ್ಸ್ ಅಂತ ಏನು ಕರಿತೇವೆ, ಸಂಕರಣ ತಳಿಗಳು, ಅವು ಸಂಕರಣ ತಳಿಗಳು ಅಂತ ಹೇಳ್ತೇವೆ ಕನ್ನಡದಲ್ಲಿ. ಸಂಕರಣ ತಳಿಗಳು ಏನೆಂದರೆ, ಒಂದು ಗಂಡು ಒಂದು ಹೆಣ್ಣು ಮರಗಳನ್ನು ಆರಿಸಿಕೊಂಡು ಅವುಗಳನ್ನು ಪರಾಗಸ್ಪರ್ಶ ಕ್ರಿಯೆಯ ಮೂಲಕ ಸಂಕರಣ ಮಾಡಿ ನಂತರ ಅವುಗಳ ಗಿಡಗಳನ್ನು ಬೆಳೆದು, ಬೀಜಗಳಿಂದ ಬಂದಂತಹ ಗಿಡಗಳನ್ನು ಬೆಳೆದು ಆ ಗಿಡಗಳಲ್ಲಿ ಉತ್ತಮವಾದ ಮರವನ್ನು ಆರಿಸಿ 8-10 ನಂತರ ಉತ್ತಮವಾದ ಮರವನ್ನು ಆರಿಸಿ ಅವುಗಳ ಇಳುವರಿಯನ್ನು ಗಣನೆಗೆ ತೆಕ್ಕೊಂಡು ನಾವು ಅದನ್ನು ನಮ್ಮ ಈಗ ಪ್ರಚಲಿತ ಇರತಕ್ಕಂಥ ತಳಿಗೆ ಅದನ್ನು ಇಳುವರಿ ಹೋಲಿಕೆ ಮಾಡಿ ನಂತರ ಅದನ್ನು ಹೊಸ ತಳಿಯಾಗಿ ಬಿಡುಗಡೆ ಮಾಡ್ತಕ್ಕಂಥ ತಳಿ, ಅದು ಸಂಕರಣ ತಳಿ. ಆ ಸಂಕರಣ ತಳಿಗೆ ಉದಾಹರಣೆ ಕೊಡಬೇಕಪ್ಪ ಅಂದರೆ, ನಮ್ಮಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ನೇತ್ರ ಗಂಗಾ ಅಥವಾ 8-1 ಅಂತ ಏನು ಹೇಳ್ತೇವೆ, ಮತ್ತೆ ನೇತ್ರ ಜಂಬೋವನ್ನು,

ಏನಿದೆ ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ. ಈಗ ಕೇಳಿ ರಾಜ್ಕುಮಾರ್ ಭಾರತಿ ಹಾಡಿರುವ ಪುರಂದರದಾಸರ ರಚನೆ. ಅಂಜಿಕೆ ಇನ್ಯಾತ ಕೈಯ ಅಂಜಿಕೆ ಇನ್ಯಾತ ಕೈಯ ಸಜ್ಜನರಿಗೆ ಅಂಜಿಕೆ ಇನ್ಯಾತ ಕೈಯ ಸಜ್ಜನರಿಗೆ ಅಂಜಿಕೆ ಇನ್ಯಾತ ಕೈಯ ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಸಂಜೀವರಾಯರ ಸ್ಮರಣೆ ಮಾಡಿದ